ಗರೀಬ್ ಕಲ್ಯಾಣ ಅನ್ನ ಯೋಜನೆ ಯಶಸ್ವಿ ಅನುಷ್ಠಾನ ಮತ್ತು ನಾಡಿನಾದ್ಯಂತ ಶ್ರದ್ದಾಭಕ್ತಿಯಿಂದ ವಿನಾಯಕ ಚತುರ್ಥಿ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮೆಲ್ಲ ರೈತ ಬಾಂಧವರಿಗೆ ಇಂದಿನ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನವಾಣಿಯಲ್ಲಿ ಕೃಷಿ ಅರಣ್ಯ ಹಾಗೂ ಟೀಕ್ವುಡ್ ಅಂದರೆ ಸಾಗುವಾನಿ ಬೆಳೆ ಬೇಸಾಯ ಈ ಕುರಿತು ಶಿರಸಿಯ ಅರಣ್ಯ ಮಹಾವಿದ್ಯಾಲಯದಲ್ಲಿ ಅರಣ್ಯ ಜೀವಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿರುವ ಡಾ ಕೃಷ್ಣ ಎ ಅವರೊಂದಿಗೆ ಸಂದರ್ಶನ. ಸಾಗುವಾನಿ ಗಿಡ ಅಂದರೆ ಟೀಕ್, ಈ ನಮ್ಮ ಪ್ರದೇಶದೊಳಗೆ ನಮ್ಮೆಲ್ಲ ರೈತರಿಗೆ ಅತ್ಯಂತ ಸಾಮಾನ್ಯವಾದಂಥ ಅರಣ್ಯ ಬೆಳೆ ಅನ್ನೋದು ಗೊತ್ತಿದೆ. ಅತ್ಯಂತ ಬಹು ಬೇಡಿಕೆ ಇರುವಂತಹ ಬೆಳೆ ಮತ್ತು ರೈತರು ಇಷ್ಟಪಟ್ಟು ಆಯ್ಕೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಕೆಲವೊಂದು ಜನ ಏಕ ಬೆಳೆಯಾಗಿ ಬೆಳೀತಾರೆ, ಕೆಲವೊಂದು ಜನ ಮಿಶ್ರ ಬೆಳೆಯಾಗಿ ಕೂಡ ಬೆಳೀತಾರೆ. ಆದರೆ ಇದನ್ನ ನಾವು ಪ್ರಮುಖವಾಗಿ ಬೆಳಿಬೇಕಾದಾಗ ಇದಕ್ಕೆ ಯಾಕೆ ಅಷ್ಟೊಂದು ಬೇಡಿಕೆ ಇದೆ, ಇದರ ಪ್ರಾಮುಖ್ಯತೆ ಏನು, ಯಾಕೆ ಈ ಬೆಳೆಯನ್ನು ಆಯ್ಕೆ ಮಾಡ್ಕೋಬೇಕು ಅಂತಾರೆ, ಮುಖ್ಯ ಬೆಳೆಗೆ ನಮಗೇನಾದರೂ ತೊಂದರೆ ಆಗುತ್ತೋ ಹೇಗೆ, ಇವು ಎಲ್ಲ ಪ್ರಶ್ನೆಗಳು ಇರ್ತವೆ. ಹಾಗಾಗಿ ಈ ಬೆಳೆ ಬೇಸಾಯ ಕ್ರಮಗಳ ಕುರಿತು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಡಾಕ್ಟರ್ ಕೃಷ್ಣ ಎ ಅವರು. ನಮಸ್ಕಾರ ಡಾಕ್ಟರ್ ಕೃಷ್ಣ ಅವರು. ನಮಸ್ಕಾರ. ಈ ಕೃಷಿ ಅರಣ್ಯ ಮತ್ತು ಅದರ ಪ್ರಾಮುಖ್ಯತೆ ಮೊದಲೇ ಅದರ ಬಗ್ಗೆ ಮಾತಾಡೋಣ. ಏನಿದು ಕೃಷಿ ಅರಣ್ಯ ಮತ್ತು ಅದನ್ನು ಯಾಕೆ ಮಾಡಬೇಕು? ತಾವು ಹೇಳಿದಾಗೆ ಇತ್ತೀಚಿನ ದಿನಗಳಲ್ಲಿ ಟೀಕ್ ಅಥವಾ ಸಾಗುವಾನಿ ಇದು ಬಹು ಮಹತ್ವ ಪಡ್ಕೊಂಡಿದೆ. ನಾವು ಪ್ರತಿಯೊಂದು ಮನೆಗಳಲ್ಲೂ ಇವತ್ತು ಮನೆ ಕಟ್ಟಬೇಕಾದ್ರೆ ಇದೊಂದು ಪ್ರಮುಖವಾದ ಮರಮುಟ್ಟಾಗಿದೆ. ಈ ಸಾಗುವಾನಿಯನ್ನು ನಾವು ಬರೀ ಕಾಡಿಂದನೇ ಮಾತ್ರ ಪಡೆಯೋದಲ್ಲ, ಇದನ್ನು ನಾವೇ ರೈತರಾಗಿ ನಾವೇ ನಮಗೆ ಬೇಕಾದಷ್ಟು ಮರಮುಟ್ಟನ್ನು ನಾವೇ ಪಡಿಬಹುದಾಗಿದೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಸಾಗುವಾನಿಯನ್ನು ಕೃಷಿಯಲ್ಲೇ ಬೆಳಿಬಹುದಾಗಿದೆ. ಅದಕ್ಕಾಗಿ ಇತ್ತೀಚಿನ ದಿನಗಳಲ್ಲಿ ಒಂದು ಕೃಷಿ ಅರಣ್ಯ ಅಂತಂದು ಅದಕ್ಕೆ ನಾವು ಹೇಳ್ತಾ ಇದ್ವಿ. ಈ ಕೃಷಿ ಅರಣ್ಯ ರೈತರ ಪಾಲಿಗೆ ಒಂದು ಮಹತ್ವದ ಒಂದು ಒಳ್ಳೆಯ ಪದ್ಧತಿ. ಇದರ ಜೊತೆಗೆ ನಾವು ಕೃಷಿಯಲ್ಲಿ ಸಾಮಾನ್ಯವಾಗಿ ಏಕರೂಪದ ಬೆಳೆಗಳನ್ನು ಬೆಳೀತಾ ಇದ್ದೀವಿ. ಅನೇಕ ರೋಗ ರುಜಿನಗಳಿಗೆ ತುತ್ತಾಗಿ ಇವತ್ತು ರೈತರು ಸಂಕಷ್ಟಕ್ಕೆ ಸಿಲುಕಿ ತುಂಬಾ ಒಂದು ಕೆಟ್ಟ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಆದರೆ ಇಂತಹ ಸಂದರ್ಭದಲ್ಲಿ ರೈತರಿಗೆ ಹೇಳ್ತೀನಲ್ಲ, ಹೆಚ್ಚು ಒಂದು ಆದಾಯ ಸಬಲತೆ ಬೇಕಂದ್ರೆ ಈ ಕೃಷಿ ಬೆಳೆಗಳ ಜೊತೆಗೆ ಒಂದು ಅರಣ್ಯ ಬೆಳೆಗಳನ್ನು ಸಹ ಅವರು ಬೆಳೆದಲ್ಲಿ ಹೆಚ್ಚಿನ ಒಂದು ಲಾಭವನ್ನು ಪಡೆಯಬಹುದಾಗಿದೆ. ರೈತರು ತಮ್ಮ ಜಮೀನುಗಳಲ್ಲಿ ಹಾಗೂ ಬದುಗಳ ಮೇಲೆ ಕೆಲವು ಮರಗಳನ್ನು ಬೆಳೆಸುವುದರಿಂದ ಅವುಗಳ ನಿರ್ವಹಣಾ ವೆಚ್ಚವೂ ಸಹ ಕಡಿಮೆ ಆಗೋದಲ್ಲದೆ ರೈತರಿಗೆ ಆದಾಯವನ್ನು ಸಹ ನೀಡುತ್ತೆ. ಹಾಗಾಗಿ ಈಗ ಕೃಷಿ ಅರಣ್ಯ ಪದ್ಧತಿ ಕುರಿತಂತೆ ರೈತರಿಗೆ ಯಾವ್ಯಾವ ಜಾತಿಯ ಮರಗಳ ಆಯ್ಕೆ, ನೆಡುವ ವಿಧಾನ, ಒಂದು ಮಾರುಕಟ್ಟೆ ಆದಾಯ ಇವೆಲ್ಲದರ ಮಾಹಿತಿಯನ್ನು ಪಡೆದುಕೊಂಡು ಅವರು ಒಂದು ಕೃಷಿ ಅರಣ್ಯವನ್ನು ಮಾಡಬೇಕಾಗುತ್ತೆ. ಪ್ರಸ್ತುತ ಸಂದರ್ಭದಲ್ಲಿ ಇಂತಹ ಪದ್ಧತಿಯು ರೈತರು ಆಯ್ಕೆ ಮಾಡಿಕೊಂಡ್ರೆ ಅತಿ ಹೆಚ್ಚಿನ ಲಾಭವನ್ನು ಪಡೆಯಬಹುದಾಗಿದೆ. ಅದರ ಜೊತೆಗೆ ಒಂದು ಸಾಮಾಜಿಕ ಭದ್ರತೆಯನ್ನು ನೀಡುತ್ತೆ. ಇನ್ನೂ ಮುಂದೆ ಹೋಗಿ ಹೇಳಬೇಕಂದ್ರೆ ಒಂದು ಪ್ರಾಕೃತಿಕವಾಗಿ ಪರಿಸರದ ಸಮತೋಲನ ಕಾಪಾಡಲಿಕ್ಕೆ ಯಶಸ್ವಿಯಾಗ್ತದೆ. ಇನ್ನು ಅರಣ್ಯ ಈ ಪದ್ಧತಿಯಲ್ಲಿ ಮರಗಳನ್ನ ಯಾವ ರೀತಿ ನಿರ್ವಹಣೆ ಮಾಡುವುದು, ಎಂತೆಂಥ ಜಾತಿಯ ಮರಗಳನ್ನು ನಾವು ಮಾಡಬೇಕಾಗಿದೆ ಅನ್ನೋದನ್ನೆಲ್ಲ ಏನು ರೈತರು ತಿಳ್ಕೊಂಡು ಅದನ್ನ ಮಾಡಬೇಕಾಗುತ್ತೆ. ಅಂದ್ರೆ ಆದಾಯದ ಮೂಲಗಳು ಹೆಚ್ಚು ಮಾಡಿಕೊಂಡಂಗಾಗುತ್ತೆ. ಹಾಗಾಗಿ ಈ ಕೃಷಿ ಅರಣ್ಯದ ಬೆಳೆಗಳ ಕುರಿತು ನೀವು ಹೇಳ್ತಾ ಇದ್ರಿ, ಅಂದ್ರೆ ಕೃಷಿ ಜೊತೆಗೆ ಅರಣ್ಯ ಬೆಳೆಗಳನ್ನು ಕೂಡ ಹಾಕೋಬೇಕು ಅಂತ, ಅದರ ಪ್ರಯೋಜನಗಳು ಏನೇನು ನೋಡಿ? ಈ ಕೃಷಿ ಅರಣ್ಯ ವ್ಯವಸ್ಥೆಯಿಂದ ನಾವು ಹತ್ತು ಹಲವಾರು ಪ್ರಯೋಜನಗಳನ್ನು ನಾವು ಪಡಿಬಹುದು. ಮುಖ್ಯವಾಗಿ ಕೃಷಿಯ ಜೊತೆಗೆ ಒಂದು ಅರಣ್ಯ ಬೆಳೆಗಳನ್ನು ಬೆಳೆಯುವುದರಿಂದ ಒಂದು ನೀರಿನ ಹರಿವು, ಮಣ್ಣಿನ ಸವೆತ ಇವೆಲ್ಲವನ್ನು ನಿಯಂತ್ರಿಸಬಹುದಾಗಿದೆ. ಮತ್ತು ನೀರು ಮತ್ತು ಮಣ್ಣಿನ ವಸ್ತುಗಳು, ಸಾವಯವ ವಸ್ತುಗಳು ಮತ್ತು ಪೋಷಕಾಂಶಗಳ ನಷ್ಟವನ್ನು ನಾವು ಕಡಿಮೆ ಮಾಡಬಹುದು. ಇನ್ನು ಎರಡನೇದಾಗಿ ಹೇಳಬೇಕಂದ್ರೆ ಕೃಷಿ ಅರಣ್ಯವು ಈ ಮಣ್ಣಿನ ಸಾವಯವ ವಸ್ತು ಮತ್ತು ಜೈವಿಕ ಚಟುವಟಿಕೆಗಳನ್ನು ಹೆಚ್ಚಿಸಿ ಒಂದು ಮಣ್ಣಿನ ಫಲವತ್ತತೆಯನ್ನು ಕಾಪಾಡುತ್ತೆ. ಹಾಗೆ ಕಾಡಿನ ಮರಗಳಿಂದ ಬೀಳುವಂತಹ ಒಂದು ಸಾವಯವ ವಸ್ತುಗಳ ನಿರ್ವಹಣೆ ಮತ್ತು ಮರದ ಬೇರುಗಳ ಒಂದು ಪರಿಣಾಮ ಮಣ್ಣಿನ ಭೌತಿಕ ಗುಣಗಳನ್ನು ನಾವು ಕಾಪಾಡಬಹುದಾಗಿದೆ. ಹಾಗಾಗಿ ಈ ಕೃಷಿ ಅರಣ್ಯವು ಮಾಡೋದ್ರಿಂದ ಏಕರೂಪದ ಕೃಷಿಗಿಂತ ಬಹಳ ಅನುಕೂಲ. ಅದೇ ರೀತಿ ಇನ್ನು ಕೃಷಿ ಅರಣ್ಯವು ಕೃಷಿಗಿಂತ ಬಹು ಉಪಯೋಗ ಇದೆ. ಈ ಕೃಷಿಯಲ್ಲಿ ಹೆಚ್ಚು ಹಾಳವಲ್ಲದ ಪೋಷಕಾಂಶಗಳು ನಾವು ಸಿಗೋದಿಲ್ಲ, ಬೆಳೆಗಳಿಗೆ ಸಿಗೋದಿಲ್ಲ. ಹಾಗಾಗಿ ಈ ಅರಣ್ಯ ಕೃಷಿ ಇದ್ದಲ್ಲಿ ಪೋಷಕಾಂಶಗಳು ಹೆಚ್ಚು ಪರಿಣಾಮಕಾರಿಯಾಗಿ ಬಳಸ್ಕೋಬಹುದಾಗಿದೆ. ಮತ್ತೆ ಕೃಷಿ ಅರಣ್ಯದಲ್ಲಿ ಮಣ್ಣಿನಲ್ಲಿದ್ದ ವಿಷಕಾರಿ ಎಲ್ಲ ಮರಗಳನ್ನ ಕೃಷಿ ಬೆಳೆಗಳ ಜೊತೆಗೆ ಒಟ್ಟಿಗೆ ಬೆಳೆಯೋದ್ರಿಂದ ಇಲ್ಲಿ ಒಂದು ಸೌರಶಕ್ತಿಯನ್ನು ಸಹ, ಅಂದ್ರೆ ಸೂರ್ಯನ ಬೆಳಕನ್ನು ಸಹ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲು ಇವು ಸಹಾಯ ಮಾಡ್ತವೆ. ಹಾಗೆ ಇನ್ನು ಎಲ್ಲೆಲ್ಲಿ ಭೂಮಿ ಹಾಳಾಗಿದೆಯೋ ಅಂತಹ ಹಾಳಾದ ಭೂಮಿಯಲ್ಲಿ ಈ ಮಣ್ಣು ಅಥವಾ ಮರದ ಎಲೆಗಳು, ಬೇರುಗಳು ಅಥವಾ ಇದೆಲ್ಲ ಭೂಮಿಗೆ ಸೇರಿ ಒಂದು ಭೂಮಿಯ ಪುನಶ್ಚೇತನಕ್ಕೆ ಸಹಾಯಕಾಗ್ತದೆ. ಇದರ ಜೊತೆಗೆ ತಮಗೆಲ್ಲ ಗೊತ್ತಿರುವುದಂತೆ ನೀರಿನ ಒಂದು ಲಭ್ಯತೆ ಮರಗಳು ಬೆಳೆಗಳಿಗೆ ಜಾಸ್ತಿ ಮಾಡ್ತವೆ. ತಮ್ಮ ಬೇರುಗಳ ಮುಖಾಂತರ ಆಳದಲ್ಲಿರುವಂತಹ ನೀರನ್ನು ಉಪಯೋಗ ಮಾಡಿಕೊಂಡು ಕೃಷಿ ಬೆಳೆಗಳಿಗೆ ಒಂದು ಸ್ಪರ್ಧೆಯನ್ನು ಕೊಡೋದಿಲ್ಲ, ತಂಪಾಡಿಗೆ ತಾವು ಬೆಳೀತವೆ. ಕೃಷಿ ಬೆಳೆಗಳಿಗೆ ಏನು ತೊಂದರೆ ಮಾಡದೆ ಇವು ಬೆಳೆಯೋದ್ರಿಂದ ಸಾಕಷ್ಟು ಒಂದು ಅನುಕೂಲಗಳು ಇದೆ. ಅಂದ್ರೆ ಈಗ ಕೃಷಿ ಅರಣ್ಯ ಬೆಳೆಗಳ ಬಗ್ಗೆ ಹೇಳಿದ್ರಿ, ಬೆಳೆಗಳನ್ನ ಆಯ್ಕೆ ಮಾಡಿಕೊಳ್ಳುವಾಗ ಅವು ಗುಣಮಟ್ಟ ಮತ್ತೆ ಅದರಿಂದ ಏನೇನು ಅನುಕೂಲ ಆಗುತ್ತೆ ಅನ್ನೋ ಅಂತ ನೋಡಿ. ಈಗ ಸಾಗುವಾನಿ ಬೆಳೆ ಬಗ್ಗೆ ನಾವು ಹೆಚ್ಚಿಗೆ ಮಾತಾಡಬೇಕಾಯ್ತು ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡಿ. ಇತ್ತೀಚಿನ ದಿನಗಳಲ್ಲಿ ರೈತರು ಬಹಳಷ್ಟು ಜನ ಈ ಸಾಗುವಾನಿ ಬೆಳೆಯೋದ್ರ ಬಗ್ಗೆ ಹೇಗೆ ಅಂತ ನಮ್ಮ ಹತ್ರ ಬರ್ತಾರೆ, ನಮ್ಮಲ್ಲಿ ಕೇಳ್ತಾ ಇದ್ದಾರೆ. ಬಹಳಷ್ಟು ಜನ ಆಸಕ್ತಿ ತೋರಿಸ್ತಾ ಇದ್ದಾರೆ ರೈತರು ಈ ಸಾಗುವಾನಿ ನಾನು ಹೇಳಿದ್ನಲ್ಲ, ಇದು ಒಂದು ಕಮರ್ಷಿಯಲ್ ಕ್ರಾಪ್, ತುಂಬಾ ವಾಣಿಜ್ಯ ಬೆಳೆಯಾಗಿದೆ. ಇವತ್ತು ಪ್ರತಿಯೊಬ್ಬರು ಯಾರ್ಯಾರು ಮನೆ ಕಟ್ತಾರೋ ಯಾರನ್ನೇ ಕೇಳಿ ನೀವು, ನಾವು ಸಾಗುವಾನಿ ಮರ, ಸಾಗುವಾನಿ ಬಾಗಿಲಾಗ್ತೀವಿ, ಸಾಗುವಾನಿ ಕಿಟಕಿ ಮಾಡಿಸ್ತೀವಿ ಅಂತಂದು ಹೇಳ್ತಾರೆ. ಹಾಗಾಗಿ ತುಂಬಾ ಬೇಡಿಕೆಯಲ್ಲಿರುವಂತಹ ಒಂದು ಮರಮುಟ್ಟು ಇದಾಗಿದೆ. ಈ ತೇಗ ಅಂತ ಸಾಗುವಾನಿ ಅಥವಾ ಟೀಕ್ ಅಂತ ಏನ್ ಹೇಳ್ತೀವಲ್ಲ, ಈ ಮರ ಒಂದು ಉಷ್ಣವಲಯದ ಕಾಡುಗಳಲ್ಲಿ ಬೆಳೆಯುವಂತಹ ಸಸ್ಯ. ಇದು ಏನ್ ಹೇಳ್ತೀವಿ ಅಂದ್ರೆ ಮರಗಳ ರಾಜ ಅಂತ ಕರಿತೀವಿ. ಬಹಳಷ್ಟು ಬೇಡಿಕೆ ಇರೋದ್ರಿಂದ ಇದಕ್ಕೆ ಮರಗಳ ರಾಜ ಅಂತ ಕರಿತೀವಿ. ಇದರಲ್ಲಿ ಒಳ್ಳೆಯ ಚೌಬೀನು ಅಥವಾ ಹಾರ್ಟ್ವುಡ್ ಇರೋದ್ರಿಂದ ಇದು ಎಲ್ಲ ಮರಮುಟ್ಟು ಅಥವಾ ಪೀಠೋಪಕರಣಗಳ ತಯಾರಿಕೆಯಲ್ಲೂ ಸಹ ಬಹಳ ಬೇಡಿಕೆ ಇದೆ. ಹಾಗಾಗಿ ಇವತ್ತು ನಾವು ಇದರ ಬೇಡಿಕೆಯನ್ನು ಬಹಳ ದೇಶದೆಲ್ಲ ಎಲ್ಲ ಕಡೆಯಲ್ಲಿ ತುಂಬಾ ಬೇಡಿಕೆ ಇರೋದ್ರಿಂದ ಇವತ್ತು ನಾವು ಒಂದು ಆಧುನಿಕ ಬೇಸಾಯ ಪದ್ಧತಿ ಅಥವಾ ಇನ್ನೂ ಇತರೆ ಬೇಸಾಯ ಪದ್ಧತಿಗಳನ್ನು ಅಳವಡಿಸಿಕೊಂಡು ಈ ತೇಗ ಅಥವಾ ಸಾಗುವಾನಿಯನ್ನು ನಾವು ಅತ್ಯುತ್ತಮ ರೀತಿಯಲ್ಲಿ ಒಂದು ರೈತರೆಲ್ಲ ಬೆಳೆದ್ರೆ, ಎಲ್ಲಿ ಬದುಗಳ ಮೇಲೆ ಎಲ್ಲ ಕಡೆ ಬೆಳೆದ್ರೆ ಇವತ್ತು ಸಾಗುವಾನದ ಬರವನ್ನು ನಾವು ನೀಗಿಸಬಹುದಾಗಿದೆ. ಹೀಗೆ ಎಲ್ಲರಿಗೂ ಒಂದು ಒಳ್ಳೆಯ ಒಂದು ಲಾಭ ಪಡೆಯುವಂತಹ ಅವಕಾಶನೂ ಸಹ ಇದೆ. ಇನ್ನು ಸಾಗುವಾನಿ ಬಗ್ಗೆ ಹೇಳಬೇಕಂದ್ರೆ ಇದು ಉತ್ತರ ಕನ್ನಡ, ದಕ್ಷಿಣ ಕನ್ನಡದಲ್ಲಿ ಮತ್ತು ನಮ್ಮ ಮೈಸೂರು, ಧಾರವಾಡ, ಬೆಳಗಾವಿ, ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ಸಹ ಸಾಗುವಾನಿ ಮರಗಳನ್ನ ನಾವು ನೋಡ್ತಾ ಇದೀವಿ. ಸಾಗುವಾನಿಯನ್ನ ಬೆಳೆಯಬಹುದಾಗಿದೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜಿಲ್ಲೆಗಳಲ್ಲಿ ಸಾಗುವಾನಿಯನ್ನು ನೀರಾವರಿ ಪ್ರದೇಶದಲ್ಲಿ ಸಹ ರೈತರು ಬೆಳೀಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈ ಮರಗಳು ಸಾಮಾನ್ಯವಾಗಿ ಬೃಹದಾಕಾರವಾಗಿ ಬೆಳೀತವೆ, ದೊಡ್ಡ ಗಾತ್ರದಲ್ಲಿ ಬೆಳೀತವೆ. ಸುಮಾರು 6.5 ಮೀಟರ್ನಷ್ಟು ಸುತ್ತಳತೆ ಮತ್ತು 45 ಮೀಟರ್ನಷ್ಟು ಎತ್ತರ ಸಹ ಇಂಥ ಈ ಮರಗಳಲ್ಲಿ ದಾಖಲಾಗಿದೆ. ಹಾಗಾಗಿ ಈ ಬೆಳೆ ಬೆಳಿಲಿಕ್ಕೆ ತುಂಬಾ ಜನ ರೈತರು ಆಸಕ್ತಿ ತೋರುವುದರಿಂದ ಇದಕ್ಕೆ ಆಧುನಿಕ ಬೇಸಾಯ ಪದ್ಧತಿಗಳನ್ನು ಅನುಸರಿಸಿಕೊಂಡು ಬಿಟ್ಟು ನಾವು ಈ ಬೆಳೆಯನ್ನು ಎಲ್ಲ ಕಡೆಯಲ್ಲೂ ನಮ್ಮ ಹೊಲ ಎಷ್ಟೇ ಇರಲಿ, ಹೊಲ ಅದು ಸ್ವಲ್ಪನೇ ಇರಲಿ ಜಾಸ್ತಿ ಪ್ರಮಾಣದಲ್ಲಿ ಅದರಲ್ಲಿ ಸಾಗುವಾನಿಯನ್ನು ನಾವು ಬೆಳಿಬಹುದಾಗಿದೆ. ಇಲ್ಲಿ ತಳಿಗಳು ಹೇಗೆ ಅನ್ನುವಂಥದ್ದು, ಮತ್ತೆ ಇದನ್ನ ಈ ಸಸಿಗಳನ್ನು ತಯಾರು ಮಾಡುವಂತ ವಿಧಾನ ಹೇಗೆ ಅನ್ನುವಂಥದ್ದು. ಇಲ್ಲಿ ಸಾಗುವಾನಿಗಳಲ್ಲಿ ವಿಶೇಷವಾಗಿ ಈಗೆಲ್ಲ ರೈತರೆಲ್ಲ ಸಾಗುವಾನಿ ಸಸಿಗಳನ್ನ ಅರಣ್ಯ ಇಲಾಖೆಯಿಂದ ಪಡ್ಕೋತಾ ಇದ್ದಾರೆ. ಆದರೆ ಕೆಲವೊಂದು ಖಾಸಗಿ ಕಂಪನಿಯವರು ಒಂದು ಏನು ಬೇರೆ ಬೇರೆ ಸಸಿಗಳನ್ನ ನರ್ಸರಿಯಲ್ಲಿ ತಯಾರು ಮಾಡಿಬಿಟ್ಟು ಅವರು ಹೆಚ್ಚಿನ ಒಂದು ಬೆಲೆಗೆ ಮಾರಾಟ ಮಾಡ್ತಾ ಇದ್ದಾರೆ. ಅಲ್ಲಾದರೂ ತಗೋಬಹುದು ಅಥವಾ ತಾವೇ ಸಸಿ ಮಡಿ ತಯಾರಿಕೆಯಿಂದ ಈ ಸಸಿಗಳನ್ನು ತಯಾರಿಸಬಹುದಾಗಿದೆ. ಇದು ತಾವು ನೋಡಿದೀರಾ ಅನ್ಸುತ್ತೆ, ಸಾಗುವಾನಿ ಬೀಜ ಇದು ತುಂಬಾ ಗಟ್ಟಿಯಾಗಿರುವಂತಹ ಬೀಜ. ಇದಕ್ಕೆ ಒಂದು ದೀರ್ಘಕಾಲದ ಸಂಸ್ಕರಣೆ ಬೇಕು. ಇದು ಮಡಿಗಳಲ್ಲಿ ನಾಟಿ ಮಾಡಿದಂತ ಒಂದು ಸುಮಾರು 60-65 ದಿನಗಳಿಗೆ ಮೊಳಕೆ ಬರ್ತದೆ. ಹಾಗೆ 9 ತಿಂಗಳ ನಂತರ ಇದು ಒಂದು ನಾಟಿ ಮಾಡುವಂತ ಒಂದು ಸಸಿ ಆಗುತ್ತೆ. ಈ ಅದೇ ಸಸಿಯನ್ನು ಉಪಯೋಗ ಮಾಡಿದರೆ ಅಲ್ಲಿ ಬೆಳವಣಿಗೆ ಸರಿಯಾಗೋದಿಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಸ್ಟಂಪ್ಸ್ ಅಂತ ಪ್ರಿಪೇರ್ ಮಾಡಬೇಕು. ಆ ಸ್ಟಂಪ್ಸ್ ಅಂತ ಪ್ರಿಪೇರ್ ಮಾಡಿಕೊಂಡು ಆ ಸ್ಟಂಪ್ಗಳನ್ನ ನಾವು ಅಥವಾ ದಪ್ಪ ಬೇರು ಕಡ್ಡಿಗಳಂತ ಹೇಳ್ತೀವಿ. ಅದನ್ನ ಮೇಲ್ಗಡೆ ಕಾಂಡವನ್ನು ಮೇಲ್ಗಡೆ ಭಾಗದ ಕಾಂಡವನ್ನು ಕತ್ತರಿಸಿ ಅದನ್ನ ಹಾಗೆ ಬೆಳೆಸೋದ್ರಿಂದ ಬೇಗ ಒಂದು ಬೆಳವಣಿಗೆ ಬರ್ತದೆ. ಅಂತಹ ಸಸಿಗಳನ್ನು ಒಂದು ನಾವು ಪ್ಲಾಸ್ಟಿಕ್ ಚೀಲದಲ್ಲಿ ಉಪಯೋಗಿಸಿ 9 ತಿಂಗಳ ನಂತರ ಅದನ್ನ ನಾವು ಏನು ಹೊಲದಲ್ಲಿ ಹಾಕ್ಲಿಕ್ಕೆ ಉಪಯೋಗ ಮಾಡಿದ್ರೆ ಬಹಳ ಸೂಕ್ತ. ಈ ಕೃಷಿ ಅರಣ್ಯದ ಬೆಳೆಯಾಗಿನೂ ಕೂಡ ಇದನ್ನ ಬೆಳಿಬಹುದು, ಜೊತೆಗೆ ನೆಡುತೋಪಾಗಿ ಬೆಳೆಸಲಿಕ್ಕೆ ಸಾಧ್ಯತೆಗಳು ಹೇಗೆ ನೋಡಿ. ಸಾಮಾನ್ಯವಾಗಿ ತಾವೆಲ್ಲ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಕೊಡಗು ಈ ಭಾಗಗಳೆಲ್ಲ ನೋಡಿದಾಗ, ಧಾರವಾಡ ಭಾಗ ಈ ಭಾಗಗಳೆಲ್ಲ ನೋಡಿದಾಗ, ಅರಣ್ಯ ಇಲಾಖೆಯವರು ಸಾಮಾನ್ಯವಾಗಿ ಸಾಗುವಾನಿ ನೆಡುತೋಪನ್ನು ಮಾಡಿದ್ದಾರೆ ಅರಣ್ಯ ಪ್ರದೇಶಗಳಲ್ಲಿ. ಅಲ್ಲೂ ಸಹ ನೆಡುತೋಪಾಗಿ ಬೆಳೆಸಬಹುದು. ಅದೇ ರೀತಿ ಯಾವ ಯಾವ ರೈತರಿಗೆ ಬಂಜರು ಭೂಮಿ ಜಾಸ್ತಿ ಇದೆಯೋ, ಸಾಗುವಳಿಗೆ ಉಪಯೋಗವಲ್ಲದಂತಹ ಒಂದು ಜಮೀನು ಇದೆಯೋ, ಅಂತಹ ಜಮೀನಿನಲ್ಲಿ ಸಾಗುವಾನಿ ನೆಡುತೋಪನ್ನು ನಾವು ಮಾಡಬಹುದಾಗಿದೆ. ಇನ್ನು ಈ ಸಾಗುವಾನಿ ನೆಡುತೋಪು ಎಲ್ಲೆಲ್ಲಿ ಮಾಡಬಹುದು ಅಂದ್ರೆ, ಇದಕ್ಕೆ ಚೆನ್ನಾಗಿ ಮಳೆ ಮತ್ತು ಬಿಸಿಲು ಬೀಳುವಂತಹ ಪ್ರದೇಶ ಇದ್ರೆ ಬಹು ಸೂಕ್ತ. ಇದನ್ನ ಸಾಮಾನ್ಯವಾಗಿ 2 ಮೀಟರ್ ಮತ್ತು 2 ಮೀಟರ್ ಅಂತ ಸಾಲಿಂದ ಸಾಲಿಗೆ ಮತ್ತು ಮರದಿಂದ ಮರಕ್ಕೆ 2 ಮೀಟರ್ 2 ಮೀಟರ್ ಅಥವಾ 3 ಮೀಟರ್ ಅಥವಾ 3 ಮೀಟರ್ ಅಂತರದಲ್ಲಿ ನೆಟ್ಟು ಬೆಳೆಸುವುದು ಸೂಕ್ತ. ಇದು ನೆಡುತೋಪಾದ್ರೆ ಮಾತ್ರ. ಹಾಗಾಗಿ ಉತ್ತಮವಾಗಿ ಒಂದು ಈ ಯಾವಾಗ ಮಳೆ ಬೀಳುತ್ತೋ, ಜೂನ್ ಜುಲೈಯಲ್ಲಿ ಮಳೆ ಬಿದ್ದಂತಹ ಸಂದರ್ಭದಲ್ಲಿ ನಾನು ಆಗಲೇ ಹೇಳಿದ್ನಲ್ಲ ಸ್ಟಂಪ್ ಗಿಡಗಳು ಅಂತ, ಆ ಸ್ಟಂಪ್ ಪ್ಲಾಂಟ್ಸ್ನ ನೀವು ನೇರವಾಗಿ ಒಂದು ಗುಂಡಿ ಹೊಡೆದು ಆ ಗುಂಡಿಯಲ್ಲಿಟ್ಟು ಒಂದು ನೆಡುತೋಪುಗಳನ್ನು ಈ ಒಂದು ಅಂತರದಲ್ಲಿ 3 ಮೀಟರ್ 3 ಮೀಟರ್ ಅಥವಾ 2 ಮೀಟರ್ 2 ಮೀಟರ್ ಅಂತರದಲ್ಲಿ ಬೆಳೆಸಬಹುದಾಗಿದೆ. ಈ ಸ್ಟಂಪ್ ಅಂತೇಳಿ ಅಂದ್ರಲ್ಲ, ಅದರ ಬಗ್ಗೆ ಇನ್ನೊಂದು ಸಲ ಹೇಳಿ. ಯಾಕಂದ್ರೆ ಸ್ಟಂಪ್ ಆಕಾರ ಅಥವಾ ಸ್ಟಂಪ್ ರೀತಿ ಮಾಡುವಂತ ರೀತಿ ಯಾವುದು? ಈ ಸ್ಟಂಪ್ ಅಂದ್ರೆ ಏನಂದ್ರೆ, ನಾನು ಆಗ್ಲೇ ಹೇಳಿದೆ, ಈ ಬೀಜವನ್ನು ನಾವು ಫಸ್ಟ್ ನೆಲದಲ್ಲಿ ಹಾಕಿ ಮೊಳಕೆ ಮಾಡಬೇಕು. ಮೊಳಕೆ ಮಾಡಿದ ನಂತರ ಸುಮಾರು 3 ತಿಂಗಳಿಗೆ ಇದು ಮೊಳಕೆ ಬಂದು ಸಸಿ ಸಣ್ಣ ಒಂದು ಸಸಿ ಆಗ್ತದೆ. 90 ದಿನದಷ್ಟು ಸಸಿಯನ್ನು ನಾವು ಮೇಲಿನ ಕಾಂಡ ಕತ್ತರಿಸಬೇಕು. ಮೇಲಿನ ಕಾಂಡ ಕತ್ತರಿಸಿ ಬೇರನ್ನು ಹಾಗೆ ಇಟ್ಕೊಂಡು ಅದನ್ನ ಒಂದು ಪಾಲಿ ಬ್ಯಾಗ್ ತುದಿ ಅಷ್ಟೇ ಕಟ್ ಮಾಡುದು ಅಥವಾ ಬೇರಿನ ಇಲ್ಲ ಸಮೀಪ ಕಟ್ ಮಾಡುದು ಏನು, ಭೂಮಿಯ ಮೇಲೆ 2 ಅಂಗಲ ಬಿಟ್ಬಿಟ್ಟು ಉಳಿದಿದ್ದೆಲ್ಲ ಕಟ್ ಮಾಡಬೇಕಾಗತ್ತೆ. ಕಟ್ ಮಾಡಿಬಿಟ್ಟು ಅದನ್ನ ಒಂದು ಪಾಲಿ ಬ್ಯಾಗ್ ಅಲ್ಲಿ ಹಾಕಿ ಅದನ್ನ ಬೆಳೆಸಿದಾಗ ಅದು ಬಹಳ ಬೇಗ ಒಂದು ಬೆಳವಣಿಗೆಯನ್ನು ಹೊಂದುತ್ತೆ. ಎಷ್ಟು ದಿನ ಬೇಕು ಅದನ್ನ ಬೆಳೆಸಲಿಕ್ಕೆ? ಅದಾದ ನಂತರ ಅದು ಪಾಲಿ ಬ್ಯಾಗ್ ಹಾಕಿ ಒಂದೊಂದೇ ಒಂದು ಸಸಿಯನ್ನು ಒಂದೊಂದೇ ಪಾಲಿ ಬ್ಯಾಗ್ ಅಲ್ಲಿ ಹಾಕಿ ನಾವು ಬೆಳೆಸಿದಾಗ 9 ತಿಂಗಳಿಗೆ ನೀವು ಏನು ಪ್ಲಾಂಟಬಲ್ ಸೀಡ್ಲಿಂಗ್ ಅಂತ ಕರಿತೀವಲ್ಲ, ನಾವು ನಾಟಿ ಮಾಡಕ್ಕೆ ಯೋಗ್ಯವಾದಂತ ಸುಮಾರು 2 ಅಡಿ ಎತ್ತರ ಬರುವಂತ ಸಸಿ ತಯಾರಾಗುತ್ತೆ. ಅಲ್ಲಿ ನಾವು ಸ್ಟಂಪಿಂಗ್ ಮಾಡುವಾಗ ಕಟ್ ಮಾಡ್ತೀವಲ್ಲ, ಅವಾಗ ಮರಿಗಳು ಏನಾರ ಬರ್ತವೋ ಅಥವಾ ಒಂದೇ ಟೊಂಗೆ ಬರುತ್ತೋ ಹೇಗೆ? ಇಲ್ಲ, ಜಾಸ್ತಿ ಮರಿಗಳು ಬರೋದಿಲ್ಲ, ಒಂದೇ ಟೊಂಗೆ ಬರುತ್ತದೆ. ಒಂದೇ ಟೊಂಗೆ ಬರುತ್ತೆ, ಮತ್ತೆ ಅದ್ ನಮ್ಮ ನೀವು ನಾಟಿ ಮಾಡಿದಾಗ ಅವಾಗ ಟೊಂಗೆಗಳು ಬರುತ್ತೆ. ಅದನ್ನ ಮತ್ತೆ ಹೇಳ್ತೀನಿ ನಾನು. ಈಗ ನಡುತೋಪು ಮಾಡುವಾಗ ಇಷ್ಟೆಲ್ಲ ಕ್ರಮಗಳನ್ನು ತಗೋಬೇಕು, ಮತ್ತು ನೀರಾವರಿ ಇರಬೇಕಲ್ಲ ಅಂದ್ರೆ ಹೆಚ್ಚು ಮಳೆ ಆಗುವಂತ ಪ್ರದೇಶ ಇರಬೇಕು, ಮಲೆನಾಡು ಇರಬಹುದು, ಇಂತಲ್ಲಿ ಮಾತ್ರ ಬೆಳಿಲಿಕ್ಕೆ ಸಾಧ್ಯತೆ ಇದೆ. ಹೌದು, ಇದು ನಾನು ಹೇಳಿದ್ನಲ್ಲ, ಈ ಒಂದು ಸಾಗುವಾನಿ ಹೆಚ್ಚು ಒಂದು ನೀರು ಪ್ರದೇಶ, ಒಂದು ಮಳೆ ಬೀಳುವಂತಹ ಪ್ರದೇಶ ಆದರೆ ಬಹಳ ಒಳ್ಳೆಯದು. ಹಾಗೆಯೇ ಮಳೆ ಆಧಾರಿತ ಪ್ರದೇಶದಲ್ಲೂ ಸಹ ಬೆಳಿಬಹುದು, ನೀರಾವರಿ ಪ್ರದೇಶಗಳಲ್ಲೂ ಸಹ ಇದನ್ನ ಬೆಳಿಬಹುದಾಗಿದೆ. ಆದರೆ ಅದರ ಅಂತರ ಮಾತ್ರ ಬೇರೆ ಬೇರೆಯಾಗಿರುತ್ತೆ. ಸೊ ಮಳೆ ಆಧಾರಿತ ಪ್ರದೇಶದಲ್ಲಿ ಈ ತೋಪು ಬೆಳೆಸೋದಾದ್ರೆ 2 ಮೀಟರ್ 2 ಮೀಟರ್ ಅಂತರದಲ್ಲಿ ಮೊದಲು ನೆಡಬೇಕು. 8-10 ವರ್ಷ ಆದ್ಮೇಲೆ ಅದನ್ನು ಒಂದು ಬಿಟ್ಟು ಒಂದು ಓರೆ ಸಾಲಿನ ಮರಗಳನ್ನು ತೆಗಿಬೇಕು, ಥಿನ್ನಿಂಗ್ ಅಂತ ಕರಿತೀವಿ ನಾವು. ಆ ಥಿನ್ನಿಂಗ್ ಆಪರೇಷನ್ ಮಾಡಬೇಕು. ಆ ನಂತರ 18-20 ವರ್ಷದಲ್ಲಿ ಮತ್ತೊಮ್ಮೆ ಇನ್ನೊಂದು ಅರ್ಧ ತೆಗಿತಾ ಹೋಗ್ಬೇಕು. ಮತ್ತು ಒಂದು ಗಿಡ ಬಿಟ್ಟು ಒಂದು ಗಿಡ ತೆಗೆದಾಗ ದೊಡ್ಡದಾಗ್ತಾ ಹೋಗ್ತಾ, ಮರ ದೊಡ್ಡದಾದಾಗೆಲ್ಲ ಆ ಮರಗಳನ್ನ ತೆಗಿಬೇಕು. ಯಾಕಂದ್ರೆ ಅದಕ್ಕೆಲ್ಲ ಜಾಗ, ಒಂದು ಪೋಷಕಾಂಶಗಳ ಅವಶ್ಯಕತೆ ಇರ್ತದೆ. ಆ ಕಾರಣದಿಂದ ಈ ಮರಗಳನ್ನ ಸುಮಾರು 2 ಬಾರಿ ನಾವು ತೆಗಿಬೇಕಾಗುತ್ತೆ. ಆಗ ತೆಗೆದಾಗ ಕೊನೆಗೆ ನಿಮಗೆ ಎಷ್ಟಂದ್ರೆ 350-400 ಮರಗಳು, ಎಷ್ಟು ಸುಮಾರು 50-40 ವರ್ಷದ ನಂತರ ಒಂದು ಎಕರೆಗೆ ಸುಮಾರು 300-350 ಮರಗಳು ಉಳಿಯೋ ತರ ನೋಡ್ಕೋಬೇಕು. ಈ ಥಿನ್ನಿಂಗ್ ಮಾಡೋ ಉದ್ದೇಶ ಇದೆಯಲ್ಲ, ಆ ಥಿನ್ನಿಂಗ್ ಮಾಡಿದಂತ ಕಾಂಡಗಳು ಅಥವಾ ಉತ್ಪನ್ನ ಉಪಯೋಗ ಬರ್ತಾ? ಥಿನ್ನಿಂಗ್ ಮಾಡಿದಂತಹ ಮರಗಳಿಂದ ನಿಮಗೆ ಸಾಕಷ್ಟು ಒಂದು ಲಾಭ ಗಳಿಸ್ಕೋಬಹುದಾಗಿದೆ. ಅದು 2ನೇ ವರ್ಷ ನಾನು ಹೇಳಿದ್ನಲ್ಲ, 8ನೇ ವರ್ಷಕ್ಕೆ 20ನೇ ವರ್ಷಕ್ಕೆ 30ನೇ ವರ್ಷಕ್ಕೆ 3 ಬಾರಿ ಥಿನ್ನಿಂಗ್ ಮಾಡೋದ್ರಿಂದ ಅವು ಮೊದಲನೇ ಸಾರಿ ಥಿನ್ನಿಂಗ್ ಮಾಡಿದವು ಅವು ಬಹಳಷ್ಟು ಉಪಯೋಗ ಬರ್ತವೆ. ಈ ಚೌಕಟ್ಟು, ಕಿಟಕಿ ಚೌಕಟ್ಟು, ಅದು ಇಂಥ ಮಾಡಲಿಕ್ಕೆ ಆಗ್ತದೆ. ಸಣ್ಣ ಪುಟ್ಟ ಬಹಳಷ್ಟು ಉತ್ಪನ್ನ ಸಿಗುತ್ತೆ ಅದರಲ್ಲಿ. ಆಗಲೇ ಚೌಬಿನ್ ಹಾರ್ಟ್ ವುಡ್ ಅಂತ ಏನ್ ಹೇಳ್ತೀವಲ್ಲ, ಹಾರ್ಟ್ ವುಡ್ ಡೆವಲಪ್ ಆಗಿರೋದ್ರಿಂದ ಅದನ್ನ ವಿಶೇಷವಾಗಿ ಎಲ್ಲ ಮರಮುಟ್ಟುಗಳಿಗೂ ನಾವು ಉಪಯೋಗ ಮಾಡಬಹುದು. ಅದೇ ರೀತಿ 35 ವರ್ಷಗಳ ನಂತರ ಅಂತೂ ಬಹಳ ದೊಡ್ಡದಾಗಿರುತ್ತೆ, ಬಹಳ ದೊಡ್ಡ ಮರಗಳನ್ನ ತೆಗಿಬೇಕಾಗುತ್ತೆ. ಅವಾಗ ಅದರಿಂದ ಹೆಚ್ಚಿನ ಲಾಭ ಬರ್ತದೆ. ಕಾಂಡ ಮತ್ತೆ ಅದರ ಟೊಂಗೆ ಬೇರುಗಳವರೆಗೂ ನಾವೆಲ್ಲವನ್ನು ಉಪಯೋಗ ಮಾಡಬಹುದಾಗಿದೆ. ಈ ಥಿನ್ನಿಂಗ್ ಮಾಡುವ ಉದ್ದೇಶ ಇನ್ನು ನಾವು 40-50 ವರ್ಷ ಈ ರೀತಿ ಬೆಳಿಲಿಕ್ಕೆ ಪ್ರಯತ್ನ ಮಾಡ್ತೀವಲ್ಲ, ಆ ಬೆಳೆಗೂ ಉಪಯೋಗ ಆಗುತ್ತಾ ಈ ಥಿನ್ನಿಂಗ್ ಮಾಡೋದು? ಹೌದು, ಆ ಬೆಳೆ ಆವಾಗ ನಾವು ಥಿನ್ನಿಂಗ್ ಮಾಡಿದಷ್ಟು ಆ ಮರಗಳಿಗೆ, ಇದು ನಾನು ಹೇಳಿದ್ರೆ ಸೂರ್ಯನ ಪ್ರಖರತೆ ಬಹಳ ಬೇಕಾಗಿರುತ್ತೆ. ನಾವು ಯಾವಾಗ ಆ ಮರಗಳ ವಿರಳತೆಯನ್ನು ಜಾಸ್ತಿ ಮಾಡ್ತೀವೋ, ಅವು ದಟ್ಟಣೆಯನ್ನು ಕಡಿಮೆ ಮಾಡಿ ವಿರಳತೆಯನ್ನು ಜಾಸ್ತಿ ಮಾಡ್ತೀವೋ, ಆಗೋದು ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಭಾರತದಲ್ಲಿ ಹೇಳಬೇಕಂದ್ರೆ ನಮ್ಮ 1 ಹೆಕ್ಟೇರಲ್ಲಿ ಸುಮಾರು 2.81 ಘನ ಕ್ಯೂಬಿಕ್ ಮೀಟರ್ ಅಂತ ಕರಿತೀವಿ. 1 ಹೆಕ್ಟೇರಲ್ಲಿ ಒಂದು ಹೆಕ್ಟೇರ್ ಪ್ರದೇಶದಲ್ಲಿ 2.81 ಮೀಟರ್ ಕ್ಯೂಬ್ನಷ್ಟು ನಾವು ಉತ್ಪನ್ನವನ್ನು ಪಡಿಬಹುದಾಗಿದೆ. ಅಂದ್ರೆ ಅದು ಯಾವಾಗಲೂ ಮಾರಾಟದ ಸಂದರ್ಭದೊಳಗೆ ಕ್ಯೂಬಿಕ್ ಫೀಟ್ ಅಲ್ಲಿ ಮಾರಾಟ ಮಾಡ್ತಾರೆ. ಹೌದು, ಚೌರಸ್ ಫೀಟ್ ಅಂತ. ಹೌದು, ಯಾವಾಗಲೂ ಇದು ಕ್ಯೂಬಿಕ್ ಫೀಟ್ ಅಲ್ಲಿ ಅಥವಾ ಕ್ಯೂಬಿಕ್ ಮೀಟರ್ ಅಲ್ಲಿ ಮಾರಾಟ ಆಗ್ತದೆ. ಅಂದ್ರೆ ವಯಸ್ಸಾದಷ್ಟು ಮರಗಳು ಈ ಉತ್ಪನ್ನ ಬಂತು ಅಂತ ಅಂದ್ರೆ ಅದಕ್ಕೆ ಬೆಲೆ ಜಾಸ್ತಿ ಆಗ್ತದೆ. ಯಾಕಂದ್ರೆ ಇದಕ್ಕೆ ಚೌಬೀನು ಅಂತ ಕರಿತೀವಿ ಅಥವಾ ಹಾರ್ಟ್ ವುಡ್ ಅಂತ ಕರಿತೀವಿ. ಹಾರ್ಟ್ ವುಡ್ ಜಾಸ್ತಿ ಆದಂಗೆಲ್ಲ ಆ ಮರದ ಬೆಲೆ ಜಾಸ್ತಿ ಆಗ್ತಾ ಹೋಗ್ತದೆ. ಆ ಕಾರಣದಿಂದ ಅತಿ ಹೆಚ್ಚಿನ 50 ಅಥವಾ 70-60 ವರ್ಷ ದಾಟಿದಂತಹ ಮರಗಳಿಗೆ ವಿಶೇಷವಾಗಿ ಬಹಳಷ್ಟು ಬೇಡಿಕೆ ಇರ್ತದೆ, ಬಹಳಷ್ಟು ರೇಟ್ನು ಬರ್ತದೆ. ಇದು ಅರಣ್ಯದ ಬೆಳೆ ತೇಗ ಅಲ್ವಾ, ಟೀಕ್. ಆದ್ರೆ ನೀರಾವರಿಯಲ್ಲಿ ಕೂಡ ಇದನ್ನ ಬೆಳಿಬಹುದು ಅಂತ ಹೇಳ್ತೀರಿ. ಅರಣ್ಯದೊಳಗೆ ನಾವು ನೀರು ಕೊಡಲ್ಲ, ಏನೂ ಇಲ್ಲ, ಆದ್ರೂ ಬೆಳಿತಾವು. ಇಲ್ಲಿ ಯಾಕೆ ನೀರು ಕೊಡಬೇಕು? ನೀರು ಕೊಟ್ರೆ ಎಷ್ಟು ಕೊಡ್ಬೇಕು? ನೋಡಿ, ನಾನು ಮೊದಲೇ ಹೇಳಿದ್ದೆ, ಈ ತೇಗ ಈ ಸಾಮಾನ್ಯವಾಗಿ ನೀರಿರುವಂತಹ ಮತ್ತು ಫಲವತ್ತಾದ ಜಮೀನಿನಲ್ಲಿ ಇದು ಬೇಕು. ಎಲ್ಲೆಲ್ಲಿ ನೀರಿದೆಯೇ, ನೀರು ಅಥವಾ ಮಳೆ ಹೆಚ್ಚಾಗಿ ಬೀಳುವಂತಹ ಪ್ರದೇಶಗಳಲ್ಲಿ ಈ ಟೀಕನ್ನು ಚೆನ್ನಾಗಿ ಬೆಳಿಬಹುದು. ಅದೇ ರೀತಿ ಕೆಲವೊಂದು ಪ್ರದೇಶದಲ್ಲಿ ನೀವು ಇವತ್ತೆಲ್ಲೋ ಬೆಂಗಳೂರು, ಕೋಲಾರ ಇಂಥ ಕಡೆ ಏನಾದರೂ ಈ ಬೆಳೆಯನ್ನು ಬೆಳಿಬೇಕಂತ ನಿಮ್ಗೆ ಆಸಕ್ತಿ ಇದ್ರೆ ಅಂತಹ ಕಡೆ ನೀರಿನ ಅವಶ್ಯಕತೆ ಇದೇ ಇದೆ. ನೀರಾವರಿ ವ್ಯವಸ್ಥೆಯಲ್ಲಿ ನಾವು ಇದನ್ನ ಬೆಳಿಬಹುದಾಗಿದೆ. ಬಳ್ಳಾರಿ, ಗದಗು, ಹೌದು, ವಿಜಯಪುರ, ಹೌದೌದು, ಬೆಳಿಬಹುದು. ನೀರಾವರಿ ವ್ಯವಸ್ಥೆ ಮಾಡಿಕೊಂಡು, ಇವತ್ತು ಏನು ತುಂತುರು ನೀರಾವರಿ ಎಲ್ಲ ಇದೆಯಲ್ಲ, ಆ ತುಂತುರು ನೀರಾವರಿ ವ್ಯವಸ್ಥೆ ಮಾಡಿಕೊಂಡು ಈ ಟೀಕನ್ನು ನಾವು ಬೆಳೆದು ವಾಣಿಜ್ಯ ಬೆಳೆಯಾಗಿ ಮಾರ್ಪಡಿಸಬಹುದಾಗಿದೆ. ನೀರು ಎಷ್ಟು ಪ್ರಮಾಣದಲ್ಲಿ ಬೇಕು? ಕೆಲವೊಂದು ಕಡೆ ನಾವು ನೀರು ಕಡಿಮೆ ಇದೆ, ಆದರೂ ಇದನ್ನು ಬೆಳಿಬಹುದಾ ಅನ್ನುವಂಥದ್ದು. ಈಗ ನಾವು ತುಂತುರು ಹನಿ ನೀರಾವರಿ ಏನ್ ಕೇಳ್ತೀವಲ್ಲ, ಈ ತುಂತುರು ಹನಿ ನೀರಾವರಿಯಲ್ಲಿ ತುಂಬಾ ಕಡಿಮೆ ನೀರನ್ನ ಉಪಯೋಗ ಮಾಡ್ತೀವಿ. ಆದರೆ ಸತತವಾಗಿ ನೀರು ಉಪಯೋಗ ಬೀಳ್ತದೆ ಗಿಡಕ್ಕೆ, ಹಾಗಾಗಿ ಇದರ ಉತ್ಪಾದಕತೆ ಜಾಸ್ತಿ ಆಗ್ತಾ ಹೋಗ್ತದೆ. ಇನ್ನೂ ನಿಮಗೆ ಒಂದು ಹೇಳ್ಬೇಕಂದ್ರೆ, ಒಂದು ಕೆಲವೊಂದು ಕಡೆ ಒಂದು ಕೊಡ ಗಿಡದ ಬುಡದಲ್ಲಿ ಇಟ್ಬಿಟ್ಟು, ಮಣ್ಣಿನ ಮಡಿಕೆ ಇಟ್ಬಿಟ್ಟು ಅದನ್ನ 15 ದಿವಸಕ್ಕೊಂದ್ಸರಿ ಮಣ್ಣಿನ ಮುಡಿಕೆ ತುಂಬಿಸಿದ್ರೆ ಸಾಕಾಗುತ್ತೆ. ಅದಕ್ಕೆ ಸಣ್ಣದೊಂದು ತೂತ್ ಮಾಡಿಬಿಟ್ಟು ಅದು ಜಿನುಗಬೇಕು. ಆ ನೀರು ಸತತವಾಗಿ ಅನ್ಯ ಒಂದು ರೂಟ್ ಝೋನ್ ಅಂತ ಹೇಳ್ತಾರೆ, ತಂಪಿರೋ ಹಾಗೆ ಅಥವಾ ಬೇರಿನ ಒಂದು ಭಾಗಕ್ಕೆ ಆ ನೀರು ಜಿನುಗ್ತಾ ಇದ್ರೆ ಅದು 15 ದಿವಸಕ್ಕೊಂದ್ಸರಿ ಒಂದು ಮಡಿಕೆ ನೀರು ಸಾಕಾಗುತ್ತೆ. ಇದು ಯಾವ ವಯಸ್ಸಿನ ತನಕ ನೀರನ್ನು ಕೊಡುವುದು ಅಂತ? ಇದು ಬಹುಮುಖ್ಯವಾದಂತಹ ಪ್ರಶ್ನೆ. ಸಾಮಾನ್ಯವಾಗಿ ಈ ಬೆಳೆ ಏನಿದೆಯಲ್ಲ, ಇದು ಈ ಮಳೆ ನಮ್ಮ ಮಳೆ ಬೀಳುವಂತಹ ಪ್ರದೇಶದಲ್ಲಿ ಇದಕ್ಕೆ ನೀರು ಕೊಡುವಂತಹ ಅಗತ್ಯತೆನೇ ಇಲ್ಲ. ಆದರೆ ತಾವು ಎಲ್ಲಿ ಒಣ ಪ್ರದೇಶದಲ್ಲಿ ಬೆಳಿತಿರಲ್ಲ, ಒಣ ಪ್ರದೇಶದಲ್ಲಿ ಬೆಳೆದಾಗ ಸುಮಾರು 8 ವರ್ಷದವರೆಗೂ ಅಥವಾ 10 ವರ್ಷದವರೆಗೂ ಈ ನೀರನ್ನ ಕೊಟ್ಟರೆ ಬಹಳ ಉತ್ತಮ. ನಮಗೆ ಈ ಇದನ್ನ ನಾವು ವಾಣಿಜ್ಯ ಬೆಳೆಯಾಗಿ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂದ್ರೆ ಅದು ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ. ಆಮೇಲೆ ಕೊಡೋ ಅವಶ್ಯಕತೆ ಇಲ್ಲ. ಅದು ತುಂಬಾ ಆಳಕ್ಕೆ ಬೇರೋಗೋದ್ರಿಂದ ಆ ಆಳದಲ್ಲಿರುವ ಬೇರುಗಳಿಂದ ನೀರನ್ನು ಮತ್ತು ಪೋಷಕಾಂಶಗಳನ್ನು ಹೀರಿಕೊಳ್ಳುತ್ತೆ. ಇನ್ನು ಇದರಲ್ಲಿ ಪ್ರಮುಖವಾಗಿ ಅದು ನೀಟಾಗಿ ಬೆಳಿಬೇಕು, ಅಂಕುಡೊಂಕಾಗಿ ಬೆಳಿಬಾರದು, ರೆಂಬೆ ಕೊಂಬೆಗಳು ದೊಡ್ಡ ದೊಡ್ಡ ಇರಬಾರದು, ಅವನು ಸರಿಯಾಗಿ ಸಮರ್ಪಕವಾಗಿ ಸವರ್ತಾ ಇರಬೇಕು, ಇಂಥವೆಲ್ಲ ಇದೆ. ಇದರಲ್ಲಿ ನಮಗೆ ಬಹುಮುಖ್ಯವಾಗಿರುವಂತಹ ಒಂದು ಭಾಗ ಇದಂದ್ರೆ ಒಂದು ನೆಟ್ಟನೆಯಾದಂತಹ ಒಂದು ಕಾಂಡ. ಇದರಲ್ಲಿ ಅಂಕುಡೊಂಕಾಗಿದ್ರೆ ಇದಕ್ಕೆ ಬಹಳಷ್ಟು ಒಂದು ಒಳ್ಳೆಯ ಇಳುವರಿನೂ ಪಡೀಲಿಕ್ಕಾಗೋದಿಲ್ಲ, ಒಳ್ಳೆಯ ರೇಟೂ ಬರೋದಿಲ್ಲ, ಅದರ ಲಾಭನೂ ಆಗೋದಿಲ್ಲ. ಇದು ಯಾವಾಗಲೂ ಆ ಒಂದು ಕಾಂಡ ನೇರವಾಗಿ ಹೋಗಿದ್ರೆ ಅದಕ್ಕೆ ಬಹಳಷ್ಟು ಬೆಲೆ ಜಾಸ್ತಿ. ಆ ಕಾರಣಕ್ಕಾಗಿ ನಾವು ಏನ್ ಮಾಡ್ಬೇಕಂದ್ರೆ ಈ ಯಾರ್ಯಾರು ಈ ಸಾಗುವಾನಿ ಬೆಳೀತಾರ ಅವರು 1ನೇ ವರ್ಷದಿಂದ ಯಾವಾಗ ಬೆಳವಣಿಗೆ ಸ್ಟಾರ್ಟ್ ಆಗುತ್ತೋ ಅಲ್ಲಿ ಎಲ್ಲೂ ಆವಾಗಿಂದನೇ ಸಹ ಈ ನಿರ್ವಹಣೆ ಮಾಡೋದು ಬಹುಮುಖ್ಯ. ಈ ಕಾಂಡದ ನಿರ್ವಹಣೆ ಅಂದ್ರೆ ಕೊಂಬೆ ಸವರುವಂತಹ ಕೆಲಸ ಮಾಡಬೇಕು. ಕೊಂಬೆ ಸವರೋದಂದ್ರೆ ಎಲ್ಲೆಲ್ಲಿ ಕೊಂಬೆ ಬರುತ್ತದೋ ಪಕ್ಕದಲ್ಲಿ ಅದನ್ನೆಲ್ಲ ಪ್ರತಿ ವರ್ಷ ತಪ್ಪದೇ ಮಾಡ್ತಾ ಹೋಗ್ಬೇಕು. ತಪ್ಪದೇ ಮಾಡಿದಾಗ ಅದರ ಬೆಳವಣಿಗೆನೂ ಜಾಸ್ತಿ ವರ್ಷದ ತನಕ ಮಾಡೋದು. ಇದು ಸಾಮಾನ್ಯವಾಗಿ ನೀವು 10 ವರ್ಷದವರೆಗೂ ಮಾಡಿದ್ರೆ ಬಹಳ ಒಳ್ಳೆಯದು, ಅಲ್ಲಿವರೆಗೂ ಹೋಗ್ತಾ ಇರ್ತದೆ, ಬೆಳೀತಾ ಇರ್ತದೆ. ಆ ನಂತರ ಅದನ್ನ ಮಾಡೋ ನಮ್ಮ ಕೈಗೆ ಸಿಗೋದಿಲ್ಲ. ಅದನ್ನ ಮಾಡದೇ ಇದ್ರು ನಡೀತದೆ. ಸಾಧಾರಣವಾಗಿ 20 ಅಡಿ ಮೇಲ್ಗಡೆ ಅದು ನೇರವಾಗಿ ಹೋದ್ರೆ ಮಾತ್ರ ಆವಾಗ ನಮ್ಗೆ ಒಳ್ಳೆಯ ಒಂದು ಇಳುವರಿ ಪಡೀಲಿಕ್ಕೆ ಅಥವಾ ಒಂದು ಒಳ್ಳೆಯ ಒಂದು ಆದಾಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನೊಂದು ಪ್ರಶ್ನೆ ಏನಂದ್ರೆ ಇದರ ಎಲೆಗಳು ಬಹಳ ಬಿರುಸಾಗಿರ್ತವೆ, ಬೇಗ ಕರಗಲ್ಲ, ಮಣ್ಣಿನ ಜೊತೆ ಬೆರೆಯಲ್ಲ, ಬೇರೆ ಬೆಳೆಗಳಿಗೆ ತೊಂದರೆ ಮಾಡುತ್ತೆ. ಅದರ ಸಂಪರ್ಕಕ್ಕೆ ಬಂದಂತ ಯಾವುದೇ ಸಸ್ಯಗಳು ಕೂಡ ಅಲ್ಲಿ ಬೆಳೆಯಲಿಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ. ಇಲ್ಲ, ಅದು ತಪ್ಪು ಕಲ್ಪನೆ. ಎಲೆಗಳು ಬಹಳ ದೊಡ್ಡವಿದ್ದು ಅದು ಬೇಸಿಗೆ ಕಾಲದಲ್ಲಿ ಎಲೆ ಉದುರುತ್ತೆ. ಆ ಎಲೆ ಉದುರಿದಾಗ ಸ್ವಲ್ಪ ಪ್ರಮಾಣ ತೊಂದರೆ ಆಗುತ್ತಿಲ್ಲ ಅಂತ, ಅದು ಬೇಗ ಕೊಳೆಯುವಂತ ಎಲೆ ಅಲ್ಲ. ಅದಕ್ಕಾಗಿ ರೈತರು ನಾವು ಹೊಲದಲ್ಲಿ ಬೆಳೆದಾಗ ಮಧ್ಯೆ ಪ್ರತಿ ವರ್ಷ ಸಾಲಗಳ ಮಧ್ಯೆ ಒಂದು ನೇಗಿಲು ಹೊಡೆಯೋದ್ರಿಂದ ಅಥವಾ ಟ್ರ್ಯಾಕ್ಟರ್ ಹೊಡೆಯೋದ್ರಿಂದ ಅದು ಮಣ್ಣಿನ ಜೊತೆಗೆ ಮಣ್ಣಿನ ಒಳಗೆ ಹೋಗ್ಬೇಕು. 100%ನಷ್ಟು ಅದು ಗೊಬ್ಬರ ಆಗುತ್ತೆ. ಆವಾಗ ಇನ್ನು ಮಣ್ಣಿನ ಗುಣಧರ್ಮಗಳು ಸಹ ಜಾಸ್ತಿ ಆಗ್ತದೆ. ಇಷ್ಟು ಬಿರುಸಾಗಿರುವಂತಹ ಬೆಳೆಗಳಿಗೆ ಅಂತರ ಬೇಸಾಯ ಬೇಕಾಗುತ್ತಾ ಅಂತ? ಅಂತರ ಬೇಸಾಯ ಬೇಕು. ಯಾಕಂದ್ರೆ ಅಂತರ ಬೇಸಾಯ ಮಾಡೋದ್ರಿಂದ ನಾವು ಕಳೆಗಳನ್ನು ನಿಯಂತ್ರಣ ಮಾಡಬಹುದು. ಅಂತಹ ಕಳೆಗಳು ನಿಯಂತ್ರಣ ಆಗ್ತವೆ, ಬೇರುಗಳು ಸಡಿಲಗೊಳ್ತವೆ, ಬೇರುಗಳು ಆಳವಾಗಿ ಹೋಗ್ಲಿಕ್ಕೆ ಸಹಾಯಕ ಆಗ್ತದೆ, ಬಿದ್ದಂತ ನೀರು ಭೂಮಿಯೊಳಗೆ ಇಂಗ್ಲಿಕ್ಕೆ ಸಹಾಯ ಆಗ್ತದೆ. ಇವೆಲ್ಲ ಮತ್ತೆ ಎಲೆಗಳು ಆ ಭೂಮಿಯೊಳಗೆ ಮಣ್ಣಿನೊಳಗೆ ಸೇರ್ಕೊಂಡ್ಬಿಟ್ಟು ಆ ಗೊಬ್ಬರ ಆಗ್ಲಿಕ್ಕೆ ಸಹಾಯಕ ಆಗ್ತದೆ. ಈ ಎಲ್ಲ ಕಾರಣಗಳಿಂದ ಅಂತರ ಬೇಸಾಯ ಬೇಕಾಗುತ್ತೆ. ಈ ರೀತಿ ನೆಡ್ತೋಪು ಮಾಡಿದ ಒಂದೇ ಬೆಳೆಯನ್ನ ಆಯ್ಕೆ ಮಾಡ್ಕೊಳ್ಳೋದು, ಈ ರೀತಿ ಟೀಕ್ ತೇಗ ಅಷ್ಟೇ ಅಥವಾ ಬೇವು ಅಷ್ಟೇ ಅಥವಾ ಹುಣಸೆ ಒಂದೇ ಬೆಳೆಯನ್ನ ಆಯ್ಕೆ ಮಾಡ್ಕೊಳ್ಳೋದು, ಈ ರೀತಿ ಬೆಳೆದಾಗ ನಮಗೆ ಸರಿಯಾದಂತ ಇಳುವರಿ ಬರಲಿಲ್ಲ ಅನ್ನುವಂಥವ್ರು ಅನೇಕರ ಅನುಭವ ಇದೆ. ಈ ಹುಣಸೆ 20 ಎಕರೆ ಬರೇ ಹುಣಸೆ ಹಾಕಿ ಆ ನಂತರ ಅದು ಬೆಳೆದು ನಿಂತಾಗ ಕೈ ಸುಟ್ಕೊಂಡವರು ಇದ್ದಾರೆ. ಇಲ್ಲೇ ಏಕ ಬೆಳೆಯನ್ನು ಹಾಕಿದಾಗ ಏನಾರ ತೊಂದರೆ ಆಗುತ್ತೆ? ನಾನು ಆಗ್ಲೇ ಮೊದಲೇ ಹೇಳಿದೆ, ಏಕ ಬೆಳೆ ಹಾಕಿದಾಗ ಬಹಳಷ್ಟು ಜನ ರೈತರು ನಷ್ಟವನ್ನು ಅನುಭವಿಸಿದ್ದಾರೆ. ಯಾಕಂದ್ರೆ ಏಕ ಬೆಳೆಗೆ ಒಂದೊಂದು ಬಾರಿ ಯಾವುದೋ ಒಂದು ರೋಗ ರುಜಿನ ಬಂದ್ಬಿಟ್ರೆ ಸಂಪೂರ್ಣ ಬೆಳೆ ತುತ್ತಾಗಿ ಹಾಳಾಗ್ತದೆ. ಅದು ಒಂದು. ಎರಡನೇದು, ಏಕ ಬೆಳೆಯಲ್ಲಿ ಇದು ಅರಣ್ಯವು ಕಾಡುಗಳ ಒಂದು ಏಕ ಬೆಳೆ, ಕಾಡಿನ ಮರಗಳ ಒಂದು ಏಕ ಬೆಳೆ ಮಾಡಿದಾಗ ನೀವು ಬಹಳ ಅಂತರ ಹತ್ತಿರ ಕೊಟ್ಟಾಗಿಂದ ಅದು ಬೆಳವಣಿಗೆಗೂ ಸಹ ಸರಿಯಾದ ರೀತಿಯಲ್ಲಿ ಸಹಾಯ ಆಗೋದಿಲ್ಲ. ಅದಕ್ಕಾಗಿ ಮತ್ತೆ ಈ ರೀತಿ ರೈತರು ಒಂದೇ ರೀತಿ ಒಂದೇ ಬಾರಿ ನಷ್ಟ ಅನುಭವಿಸೋದ್ರ ಬದಲಾಗಿ ದೂರ ದೂರದಲ್ಲಿ 15 ಅಡಿಗೊಂದು ಒಂದು ಕಾಡಿನ ಮರ, ಮಧ್ಯದಲ್ಲಿ ಏನಿದೆಯಲ್ಲ ಅಲ್ಲಿ ಕೃಷಿ ಬೆಳೆಗಳನ್ನು ಬೆಳೆಯೋದ್ರಿಂದ, ತೋಟಗಾರಿಕಾ ಬೆಳೆಗಳು ಅಥವಾ ಕೃಷಿ ಬೆಳೆಗಳನ್ನು ಬೆಳೆಯೋದ್ರಿಂದ ಈ ಎರಡರಿಂದ ನಾವು ಆದಾಯವನ್ನು ಪಡಿಬಹುದಾಗಿ. ಕಾಡಿನ ಬೆಳೆಗಳು ಸ್ವಲ್ಪ ಲೇಟ್ ಆಗಬಹುದು, ಆದರೆ ಕೃಷಿ ಬೆಳೆಗಳಿಂದ ಪ್ರತಿ ವರ್ಷ ವರಮಾನ ತಗೋತೀವಿ. ಕಾಡಿನ ಬೆಳೆಗಳು ಸುಮಾರು ಒಂದು 10-15 ವರ್ಷ ಆದ್ಮೇಲೆ ಅದರಿಂದ ವರಮಾನ ಬರುತ್ತೆ. ಅಂತರ ಬೇಸಾಯ ಮಾಡುವಾಗ ಬೇರುಗಳು ನಮ್ಮ ಕುಂಟಿ ಕೂರಿಗೆಗೆ ತಾಗಿ ಎಲ್ಲಿ ಮುರಿತವೋ ಅನ್ನೋ ಹೆದರಿಕೆ ಕೂಡ ರೈತರಿಗೆ ಇರುತ್ತೆ, ಏನ್ ಮಾಡಬಹುದು? ಈಗೆಲ್ಲ ಅಂತ ಕುಂಟೆ ಕೂರಿಗೆಗಿಂತ ಈಗೆಲ್ಲ ಟ್ರ್ಯಾಕ್ಟರ್ ಉಪಯೋಗ ಮಾಡ್ತಾ ಇದ್ರೆ, ಹಾಗಾಗಿ ಇವು ಸಾಮಾನ್ಯವಾಗಿ ಆಳಕ್ಕೆ ಹೋಗ್ತದೆ. ಅಂತ ಬೇರುಗಳನ್ನ ಕಟ್ ಮಾಡಿಕೊಂಡ್ರು ಏನು ತೊಂದರೆ ಏನಾಗೋದಿಲ್ಲ. ಹಾಗಾಗಿ ಈ ಅಂತರ ಬೇಸಾಯ ಅಂತೂ ಮಾಡೋದು ಬಹಳ ಬಹಳ ಉತ್ತಮ. ತಾಯಿ ಬೇರು ಒಳಗೆ ಹೋಗುತ್ತೆ, ಕೆಲವೊಂದಿಷ್ಟು ಉಪ ಬೇರುಗಳು ತಂತು ಬೇರುಗಳು ಅವೆಲ್ಲ ಅಡ್ಡವಾಗಿ ಬೆಳೀತವೆ. ಅಡ್ಡವಾಗಿ ಬೆಳೆದ್ರು ಕೂಡ ಅವನು ಒಳಮುಖವಾಗಿನೇ ಚಲಿಸ್ತಾ ಇರ್ತವೆ, ಹಾಗಾಗಿ ಬಹಳಷ್ಟು ತೊಂದರೆ ಆಗೋದಿಲ್ಲ. ಅಂತ ತೊಂದರೆ ಮಾಡುವಂತ ಇದ್ರೆ ಅಂತ ಬೇರುಗಳನ್ನ ಕಟ್ ಮಾಡಿಕೊಂಡು ಉಪಯೋಗ ಮಾಡಬಹುದು. ನಮ್ಮ ಕೃಷಿಗೆ ಯಾವುದೇ ರೀತಿ ತೊಂದರೆ ಆಗೋ ರೀತಿಯಲ್ಲಿ ಮಾಡಬಹುದಾಗಿದೆ. ಹಾಗಾಗಿ ನಾವು ಆದಾಯ ನೋಡ್ಕೋಬೇಕು ಅಂದಾಗ ಅದು ಖರ್ಚು ವೆಚ್ಚ ಎಷ್ಟಾಯ್ತು, ಆಳು ಕಾಳು ಅವನ್ನೆಲ್ಲನೂ ನೋಡ್ತೀವಿ. ಇಂಥ ಬೆಳೆಯನ್ನು ಆಯ್ಕೆ ಮಾಡಿಕೊಂಡಾಗ ಇದು ಲಾಭದಾಯಕ ಬೆಳೆ ಅಂತೇಳಿ ನಿಮ್ಗನ್ಸುತ್ತೆ? ಯಾರಿಗೆ ಇವತ್ತು ತುಂಬಾ ಒಂದು ಬಂಜರು ಭೂಮಿ ಅಥವಾ ಏನು ವ್ಯವಸಾಯಕ್ಕೆ ಯೋಗ್ಯವಲ್ಲದ ಭೂಮಿ ಇದೆಯೋ ಅಂತಹ ಭೂಮಿಯಲ್ಲಿ ಇಂತಹ ಒಂದು ಕಾಡಿನ ಬೆಳೆಗಳನ್ನು ಹಾಕಿಕೊಂಡು ಅದರಿಂದ ಹೆಚ್ಚಿನ ಇಳುವರಿಯನ್ನು ಪಡಿಬಹುದು. ಎರಡನೇದು ಬಂದ್ಬಿಟ್ಟು ಕೆಲವೊಂದು ಹೊಲದಲ್ಲಿ ರೈತರು ಬದುಗಳ ಮೇಲೆ ಹಾಗೆ ಇರ್ತವೆ, ಬೋಳ ಬದುಗಳಾಗಿರ್ತಾವೆ. ಅಂತಹ ಬದುಗಳ ಮೇಲೆ ಈ ಒಂದು ಕಾಡಿನ ಮರಗಳನ್ನು ಬೆಳೆಯೋದ್ರಿಂದ ಅಲ್ಲೂ ಸಹ ಅವರು ಒಂದು ಇಳುವರಿಯನ್ನು ಜಾಸ್ತಿ ಮಾಡ್ಕೋಬಹುದಾಗಿದೆ. ಸಾಗುವಾನಿಯಲ್ಲಿ ಹೇಳ್ಬೇಕಂದ್ರೆ 40-45 ವರ್ಷದ ಮೇಲೆ ಒಳ್ಳೆ ಇಳುವರಿಯನ್ನು ಬಹಳಷ್ಟು ಒಳ್ಳೆ ಇಳುವರಿಯನ್ನು ಪಡಿಬಹುದು. ಇವತ್ತಿನ ರೇಟ್ಗೆ ನಾವು ನೋಡಿದಾಗ ಒಂದು ಘನ ಅಡಿ ಬಂದ್ಬಿಟ್ಟು 4,500-6,000 ಇವತ್ತು ಮಾರ್ಕೆಟ್ ಅಲ್ಲಿ ಇದೆ. ಇನ್ನು ಇದು ಬರ್ಬೇಕಾದ 40-45 ವರ್ಷ ಆದ ನಂತರ ಅದರ ಬೆಲೆ ಬಹಳಷ್ಟು ಜಾಸ್ತಿ ಆಗ್ತೈತೆ, ಬಹಳಷ್ಟು ಇಳುವರಿಯನ್ನು ನಾವು ಪಡಿಬಹುದು, ಕೋಟ್ಯಾಂತರ ರೂಪಾಯಿ ಆಗ್ಬಹುದು. ಹಾಗಾಗಿ ಅದರಿಂದ ಪಡಿಬಹುದಾಗಿದೆ. ಇಂಥ ಬೆಳೆಗಳನ್ನ ಬೆಳೆಯುವಾಗ ನಮಗೆ ಉಪಯೋಗ ಆಗುತ್ತೆ, ನಾವೇ ಅದರ ಫಲ ಪಡಿತೀವಿ ಅನ್ನುವಂಥದ್ದು ಇರಬಾರದು ಮುಂದಿನ ಪೀಳಿಗೆಗೆ. ಹೌದೌದು, ಇವೆಲ್ಲ ನಾವು ಲಾಂಗ್ ಟರ್ಮ್ ಕ್ರಾಪ್ಸ್ ಅಂತ ಕರಿತೀವಿ. ಕಾಡಿನ ಬೆಳೆಗಳು ಸಾಮಾನ್ಯವಾಗಿ ತುಂಬಾ ವರ್ಷ ಹಿಡಿತದೆ, ಹಾಗಾಗಿ ಬಹಳ ನಿಧಾನವಾಗಿ ಬರುವಂತ, ನಿಧಾನವಾಗಿ ಬಂದರೂ ಕೂಡ ಅದರಿಂದ ಉತ್ಪಾದಕತೆ ಜಾಸ್ತಿ, ಲಾಭನೂ ಜಾಸ್ತಿ. ಅದು ನಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ 100% ಸಿಗುತ್ತೆ. ಅದರ ಒಟ್ಟಾರೆ ಏನ್ ಹೇಳ್ತೀರಿ ರೈತರಿಗೆ? ಈ ಒಂದು ಸಾಗುವಾನಿಯನ್ನು ಇತ್ತೀಚೆಗೆ ಬೆಳೀಲಿಕ್ಕೆ ಪ್ರಾರಂಭ ಮಾಡಿದರೆ ಅಂತ ಸಂಪರ್ಕದಲ್ಲಿರುವಂತಹ ರೈತರು ಇದ್ದಾರೆ. ಆ ರೈತರನ್ನ ನಾವು ಯಾವಾಗಲೂ ಈ ಬೋಗಿ ಕೇಳಿದಾಗ ಅವರು ಸಹ ಇದರ ಬಗ್ಗೆ ಒಳ್ಳೆಯ ಒಂದು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಏನು ಅರಣ್ಯ ಇಲಾಖೆಯವರು ಕೊಡುವ ಸಸಿಗಳಲ್ಲದೆ ಅಂಗಾಂಶ ಕೃಷಿಯ ಸಸ್ಯಗಳು ಸಹ ಬಂದಿದ್ದಾವೆ. ಅಂತಹ ಸಸಿಗಳನ್ನು ಸಹ ಬೆಳೆದಲ್ಲಿ ಅತಿ ಶೀಘ್ರದಲ್ಲಿ ಒಂದು ಒಳ್ಳೆಯ ಉತ್ಪಾದನೆಯನ್ನು ನಾವು ಕಾಣಬಹುದಾಗಿದೆ. ಹಾಗೆ ಇನ್ನು ನೀರಾವರಿ ಪ್ರದೇಶಗಳಲ್ಲೂ ಸಹ ಇದನ್ನ ಬೆಳೆದಲ್ಲಿ ಅತಿ ಬೇಗ ಒಂದು, ಈಗ ನಾನು ಆಗಲೇ ಹೇಳಿದ್ನಲ್ಲ 40-45 ವರ್ಷ ಕಾಯಬೇಕು, ಇದರಲ್ಲಿ ಇನ್ನೂ ಒಂದು 10 ವರ್ಷದ ಮುಂಚೆನೆ ಆ ಬೆಳೆ ಕಟಾವು ಬರ್ತದೆ. ಅಂದ್ರೆ ಈ ಪ್ರಯೋಗಗಳು ನಡೀತಾ ಇರ್ತವೆ, ಯಾಕಂದ್ರೆ ಇದೊಂದು ಲಾಭದಾಯಕ ಬೆಳೆ. ಹಾಗಾಗಿ ಎರಡರಲ್ಲಿ ಯಾವುದು ಒಳ್ಳೇದು? ಈಗ ಅಂಗಾಂಶ ಕೃಷಿ ಸಸಿ ಬಗ್ಗೆ ನಾವು ಏನು ಹೇಳಾಗಿಲ್ಲ, ಅದು ಅದರಿಂದ ಇನ್ನೂ ಅದು ಅಷ್ಟು ಹೊರಗಡೆ ಬಂದಿಲ್ಲ, ರಿಸರ್ಚ್ ಬರಬೇಕಾಗಿದೆ. ಈಗ ಸದ್ಯ ಯಾರೋ ಒಬ್ಬೊಬ್ರು ಒಂದು ಸ್ವಲ್ಪ ಪ್ರಮಾಣದಲ್ಲಿ ಉಪಯೋಗ ಮಾಡ್ತಾ ಇದ್ರೆ ಅರಣ್ಯ ಇಲಾಖೆನೂ ಸಹ ಅದನ್ನ ಪರೀಕ್ಷೆ ನಡೆಸ್ತಾ ಇದೆ. ಅದೆಲ್ಲ ಅದರ ಸಂಪೂರ್ಣ ಫಲಿತಾಂಶ ಬಂದ್ಮೇಲೆ ಅದು ಬರ್ತಾರೆ. ಈಗ ನಾವು ಬೆಳೆದ್ವಿ, ಕಟಾವಿಗೆ ಇಂಥವರಿಂದ ಅನುಮತಿ ಪಡಿಬೇಕು, ಈ ರೂಲ್ಸ್ ಇದೆ ಅದನ್ನ ಫಾಲೋ ಮಾಡಬೇಕು, ಹಂಗೇನು ಇರುತ್ತೆ? ಈ ಬೆಳೆಗಳಿಗೆ ಏನು ಇಲ್ಲ, ಏನು ನೀವು ಅರಣ್ಯ ಇಲಾಖೆಗೆ ಮಾಹಿತಿ ಕೊಡಬೇಕು. ಮಾಹಿತಿ ಕೊಟ್ಬಿಟ್ಟು ತಮ್ಮ ಬೆಳೆಯನ್ನು ತಾವೇ ಕಟಾವು ಮಾಡಿಸಿ ನೇರವಾಗಿ ಮಾರುಕಟ್ಟೆಗೆ ತರಬಹುದಾಗಿದೆ. ನಮ್ಮ ರೈತರು ಅಲ್ಲಿ ಸುಮ್ಮನೆ ಬಿದ್ದು ಹೋಗುವಂತಹ ಸಂಪನ್ಮೂಲಗಳು, ನೈಸರ್ಗಿಕ ಸಂಪನ್ಮೂಲ ಇರುತ್ತೆ, ಜಾಗ ಇರುತ್ತೆ, ನೀರು ಇರುತ್ತೆ, ಮತ್ತೆ ನಾವು ಎಲ್ಲ ಕೆಲಸ ಮಾಡುವಾಗ ಅದು ಒಂದು ಗಿಡ ನಮ್ಮ ಜೊತೆ ಇರಲಿ ಅನ್ನುವಂತ ಪ್ರೀತಿಯಿಂದ ಹಾಕೊಂಡು ಈ ಬೆಳೆಯನ್ನ ಬೆಳೆಯಲಿ ಅಂತೇಳಿ ಆಶಿಸ್ತೇನೆ. ಕೊನೆಯದಾಗಿ ಅದೇ ಮನೆಗೊಂದು ಮರ ಅನ್ನೋದು ಒಂದು ನಾಣ್ಣುಡಿ ಈಗ ಹೋಗ್ಬಿಟ್ಟು ಪ್ರತಿಯೊಬ್ಬ ಮನುಷ್ಯನಿಗೆ ಒಬ್ಬೊಬ್ಬ ವ್ಯಕ್ತಿಗೊಂದು ಮರ ಅಂತಂದು ಒಂದು ನಾಣ್ಣುಡಿ ಬರಬೇಕಾಗಿದೆ. ಈಗ ಪ್ರತಿಯೊಬ್ಬರು ಒಂದೊಂದು ಮರವನ್ನು, ಕನಿಷ್ಠ ಒಂದು ಮರವನ್ನು ಬೆಳೆಸಬೇಕಾದಂತ ಅನಿವಾರ್ಯತೆ ಇದೆ. ಹಾಗಾಗಿ ಪ್ರತಿಯೊಬ್ಬ ಇದು ಒಂದು ಎಲ್ಲ ನಾಗರಿಕರ ಕರ್ತವ್ಯ ಅಂತ ತಿಳ್ಕೊಂಡು ಪ್ರತಿಯೊಬ್ಬರು ಒಂದೊಂದು ಹಿಂದೆ ಒಂದೊಂದು ಮರವನ್ನು ನಾಟಿ ಮಾಡಿ. ನಮಸ್ಕಾರ. ನಮಸ್ಕಾರ. ಇಂದಿನ ಕಿಸಾನವಾಣಿಯಲ್ಲಿ ಕೃಷಿ ಅರಣ್ಯ ಹಾಗೂ ಟೀಕ್ ವುಡ್ ಅಂದರೆ ಸಾಗುವಾನಿ ಬೆಳೆ ಬೇಸಾಯ ಈ ಕುರಿತು ಶಿರಸಿಯ ಅರಣ್ಯ ಮಹಾವಿದ್ಯಾಲಯದಲ್ಲಿ

ಕೇಳಿ ಈಗ ಹುಟ್ಟಿದ ಮಗುವಿಗೆ ಜಳಕ ಮಾಡಿಸುವಾಗ ಹಾಡುವ ಗೋಸಾವಿ ಹಾಡು. ಈಗ ಮಗುವಿಗೆ ತೊಟ್ಟಿಲಲ್ಲಿ ಮಲಗಿಸುವಾಗ ಹಾಡುವ ಹಾಡು. ಹೇಳಬೇಡ ನನ್ನ ಕಂಡ ಬೆಣ್ಣಿ ಮಾರಕ ಹೋಗೇನಿ, ಹೇಳಬೇಡ ನನ್ನ ಕಂಡ ಬೆಣ್ಣಿ ಮಾರಕ ಹೋಗೇನಿ, ಬೆಣ್ಣಿ ಮಾರಕ ಹೋಗೇನಿ ಹಾಲ ಕಡಗ ತರತೇನಿ, ಬೆಣ್ಣಿ ಮಾರಕ ಹೋಗೇನಿ ಹಾಲ ಕಡಗ ತರತೇನಿ. ಹೇಳಬೇಡ ನನ್ನ ಕಂಡ ಮೊಸರು ಮಾರಕ ಹೊಂದೇನಿ, ಹೇಳಬೇಡ ನನ್ನ ಕಂಡ ಮೊಸರು ಮಾರಕ ಹೋಗೇನಿ, ಮೊಸರು ಮಾರಕ ಹೊಂದೇನಿ ಅಂಗಿ ಕೂಲ ತರ್ತೇನಿ. ಹೇಳಬೇಡ ನನ್ನ ಕಂಡ ಮೊಸರು ಮಾರಿ ಬರ್ತೇನಿ. ಮುಂದೆ ಕೇಳಿ ಮಗುವಿಗೆ ತೊಟ್ಟಿಲಲ್ಲಿ ಮಲಗಿಸಿ ತೊಟ್ಟಿಲನ್ನು ತೂಗುವಾಗ ಹಾಡುವ ಹಾಡು. ಸೋದು ಬಾಳ ಸೋದು ಸೇವಾ